ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ನಾವು ನೆಟ್ಟಾಗಿದ್ದರೇನೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನಿವೃತ್ತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮವನ್ನು ಕೇಳಿ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸಿಕೊಡಬಹುದು. ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳನ್ನು ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಮತ್ತೊಮ್ಮೆ 9481572600. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಜಯದೇವಪ್ಪ ಜಿಕೆ, ವಿಜ್ಞಾನಿಗಳು, ಪಶು ತಜ್ಞರು. ICRನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ, ಇಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ, ಈಗ ಏನು ಸಾಮಾನ್ಯವಾಗಿ ಚಳಿಗಾಲ ಅಂದ ತಕ್ಷಣ ಎಲ್ರಿಗೂ, ಈವನ್ ಮನುಷ್ಯರು ಕೂಡ ಸ್ವಲ್ಪ ಹುಷಾರಿಲ್ದಂಗೆ ಸ್ವಲ್ಪ ಒಂದು ಕಾಯಿಲೆಗಳು ಜಾಸ್ತಿ ಬರೋ ಒಂದು ಸಂದರ್ಭ ಜಾಸ್ತಿ ಇರ್ತದೆ. ಹಾಗೇನೆ ಈ ಜಾನುವಾರುಗಳಲ್ಲಿ ಪ್ರಮುಖವಾಗಿ ಯಾವ ಒಂದು ರೋಗಗಳು ಬರ್ತವೆ ಮತ್ತು ಇದರ ಒಂದು ನಿರ್ವಹಣಾ ಕ್ರಮ ಹೇಗೆ ಅನ್ನೋದನ್ನ ಇವರು ನಮ್ಮ ಜೊತೆ ಸಂಪೂರ್ಣ ಒಂದು ಮಾಹಿತಿಯನ್ನು ಮಾಡುವುದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಈಗ ರೋಗಗಳಲ್ಲಿ ಜಾನುವಾರುಗಳಲ್ಲಿ ಪ್ರಮುಖ ರೋಗಗಳು ಯಾವ ಯಾವು, ಮತ್ತೆ ಈಗ ಇದರ ವಿಂಗಡಣೆಗೆ ಬಂದರೆ, ರೋಗಗಳ ಒಂದು ವಿಂಗಡಣೆಗೆ ಬಂದರೆ ಹೇಗೆ ಇದು ಅಂತ ಸ್ವಲ್ಪ ಕಿರು ಪರಿಚಯ ಮಾಡಿಕೊಡಿ ಸರ್. ನಾವು ಹೇಳಿದಾಗೆ ನಮ್ಮ ಹೆಸರು ಡಾಕ್ಟರ್ ಜಿಕೆ ಜಯದೇವಪ್ಪ ಅಂತೇಳಿ, ಪಶು ವಿಷಯ ತಜ್ಞರು, ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನಾನು ಇವತ್ತು ನಮ್ಮ ರೈತ ಬಾಂಧವರಿಗೆ ಅನುಕೂಲವಾಗತಕ್ಕಂತ ವಿಚಾರ ಅಂದ್ರೆ, ಚಳಿಗಾಲದಲ್ಲಿ ಜಾನುವಾರುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಚಳಿ ಅಂತಂದ್ರೆ ನವೆಂಬರ್ ನಿಂದ ಜನವರಿ ತನಕ ಚಳಿಗಾಲ ಇರುತ್ತೆ. ಈ ಚಳಿಗಾಲದಲ್ಲಿ ಸಾಧಾರಣವಾಗಿ ಏನಾಗುತ್ತೆ ಅಂತಂದ್ರೆ, ರಾತ್ರಿಗಳಲ್ಲಿ ಅನೇಕ ಬದಲಾವಣೆಗಳು ಅಂದ್ರೆ ವಾತಾವರಣದಲ್ಲಿ ಇರತಕ್ಕಂತ ಉಷ್ಣಾಂಶ ಕಡಿಮೆ ಆಗುವ ಒಂದು ಕಾರಣದಿಂದಾಗಿ ಆ ಚಳಿಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಮಾಡ್ಬೇಕಂತಂದ್ರೆ ಅನೇಕ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಆಹಾರದ ಪೂರೈಕೆ ಬಗ್ಗೆ ಹೇಳೋದಾದ್ರೆ, ಚಳಿಗಾಲದಲ್ಲಿ ಜಾನುವಾರುಗಳಿಗೆ ದೇಹದ ಉಷ್ಣವನ್ನ ಕಾಪಾಡಿಕೊಳ್ಬೇಕು ಅಂತಂದ್ರೆ ಹೆಚ್ಚುವರಿಯಾಗಿ ಶಕ್ತಿಯನ್ನ ಅಂದ್ರೆ ಹೆಚ್ಚುವರಿ ಎನರ್ಜಿ ಬೇಕಾಗುತ್ತೆ ಮತ್ತು ಸಸಾರಜನಕ ಪ್ರೋಟೀನ್ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಸುಮಾರು 20-25% ಹೆಚ್ಚುವರಿಯಾಗಿ ನಾವು ನೀಡಬೇಕಾಗತ್ತೆ. ಕಾರಣ ಏನಪ್ಪ ಅಂತಂದ್ರೆ, ಚಳಿಗಾಲದಲ್ಲಿ ರಾಸುಗಳಿಗೆ ದೇಹದ ಉಷ್ಣಾಂಶವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಈ ಒಂದು ಆಹಾರವನ್ನ ನಾವು ನೀಡಬೇಕಾಗತ್ತೆ. ಅಂದ್ರೆ ಹೆಚ್ಚುವರಿಯಾಗಿ ಶಕ್ತಿ ಅಂಶವನ್ನ ಮತ್ತು ಸಸಾರಜನಕ ವಸ್ತುಗಳನ್ನ ನಾವು ನೀಡಬೇಕಾಗತ್ತೆ. ನಮ್ಗೆಲ್ಲ ಗೊತ್ತಿ, ರೈತ ಬಾಂಧವರಿಗೆ ಅದು ಒಂದು ಒಂದು ರಾಸುವಿನ ಅಂದ್ರೆ ಒಂದು ಹಸುವಿನ ಅಥವಾ ಎತ್ತಿನಲ್ಲಿ ಅದರದ ಉಷ್ಣಾಂಶ ಎಷ್ಟಿರುತ್ತೆ ಅಂದ್ರೆ 101 degree ಫ್ಯಾರನ್ಹೈಟ್ ಇರುತ್ತೆ. 101-102 degree ಫ್ಯಾರನ್ಹೈಟ್ ಇರುತ್ತೆ. ಚಳಿಗಾಲದಲ್ಲಿ ನಾವು ಈ ಒಂದು ಉಷ್ಣಾಂಶವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ, ನಮಗೆ ಹೆಚ್ಚಿನ ಒಂದು ಈ ದೇಹದ ಉಷ್ಣಾಂಶವನ್ನ ಕಾಪಾಡ್ಕೊಳ್ಳಿಕ್ಕೆ ಆಹಾರ ತಿಂತ ಕೊಡ್ತಕ್ಕಂತ ಆಹಾರ ಬಹಳ ಮುಖ್ಯವಾಗುತ್ತೆ. ಈ ಆಹಾರದಿಂದಲೇ ಅದಕ್ಕೆ ಶಾಖ ಬರಬೇಕಾಗುತ್ತೆ, ಬಾಡಿಯ ಒಂದು ಉಷ್ಣಾಂಶವನ್ನ ಮೇಂಟೈನ್ ಮಾಡ್ಲಿಕ್ಕೆ. ಈ ಕಾರಣದಿಂದಾಗಿ ನಾವು ಅದನ್ನ ಕೊಡದೆ ಹೋದಾಗ ಏನಾಗುತ್ತೆ ಅಂತಂದ್ರೆ, ಜಾನುವಾರುಗಳಲ್ಲಿ ಅಂದ್ರೆ ಉತ್ಪಾದನೆ ಕುಂಠಿತ ಆಗುತ್ತೆ. ಮಾಂಸ ಆಗಿರ್ಬೋದು, ಹಾಲಾಗಿರ್ಬೋದು, ಉಣ್ಣೆ ಆಗಿರ್ಬೋದು, ಆಮೇಲೆ ಬೇಸಾಯಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಇವೆಲ್ಲವೂ ಸಹ ಏನಾಗುತ್ತೆ ಅಂತಂದ್ರೆ ಕುಗ್ಗುತ್ತೆ. ಈ ಕಾರಣದಿಂದಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ನಮ್ಮೆಲ್ಲ ರೈತರಲ್ಲಿ ಒಂದು ಮಾತಿದೆ ಏನಪ್ಪ ಅಂತಂದ್ರೆ, ಚಳಿಗಾಲ ಬಂದ ತಕ್ಷಣನೇ ರಾಸುಗಳಲ್ಲಿ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇನ್ ಕಾರಣ ಅಂತಂದ್ರೆ, ಅವರು ಏನೇ ಒಂದು ಆಹಾರವನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ಒಂದು ಎನರ್ಜಿ ಆ ದೇಹದ ಉಷ್ಣಾಂಶವನ್ನ ಮೈಂಟೈನ್ ಮಾಡಕ್ಕೆ ಡೈವರ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಲು ಉತ್ಪಾದನೆಗೆ ಸಾಕಷ್ಟು ಎನರ್ಜಿ ಸಿಗೋದಿಲ್ಲ. ಅದಕ್ಕಾಗಿ ಹಾಲು ಸ್ವಲ್ಪ ಕಡಿಮೆ ಕಡಿಮೆ ಆಗುತ್ತೆ. ನಾವೇನ್ ಮಾಡ್ಬೇಕು ಅಂತಂದ್ರೆ, ಯಾಕೆ ಅಂತಂದ್ರೆ ಈಗ ಚಳಿಗಾಲದಲ್ಲಿ ಅಂತಂದ್ರೆ ಈಗ ಚಳಿ ಇರೋದ್ರಿಂದ, ಹೊರಗಡೆ ವಾತಾವರಣ ಚಳಿ ಇರೋದ್ರಿಂದ ಆ ದೇಹದ ಉಷ್ಣಾಂಶವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಆಹಾರದಲ್ಲಿ ಇರತಕ್ಕಂತ ಏನು ಶಕ್ತಿ ಅಂಶ ಇದೆಯಾ, ಡೈಜೆಷನ್ ಆದ ತಕ್ಷಣ ಮೆಟಬಾಲಿಸಂ ಆದ ತಕ್ಷಣ ಶಾಖ ಉತ್ಪತ್ತಿ ಆಗುತ್ತೆ ಸರ್. ಆ ಶಾಖ ಉತ್ಪತ್ತಿಯಾದಂತ ಶಾಖ ದೇಹದ ಉಷ್ಣಾಂಶವನ್ನ ಕಾಪಾಡ್ಲಿಕ್ಕೆ ಬಹಳ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಜಾನುವಾರುಗಳ ಚಯಾಪಚನ ಕ್ರಿಯೆಗಳು, ಯಾಕೆಂದ್ರೆ ಈ ಜೀವಕೋಶಗಳಲ್ಲೂ ಸಹ ಒಂದು ಮಾರ್ಪಾಡಾಗುತ್ತೆ, ಈ ಮೆಟಬಾಲಿಕ್ ಆಕ್ಟಿವಿಟೀಸ್ ವೇರಿಯೇಷನ್ ಆಗೋದ್ರಿಂದ ಉತ್ಪಾದನೆಯನ್ನ ನಾವು ಕುಂಠಿತ ಆಗುತ್ತೆ. ಈ ಉತ್ಪಾದನೆಯನ್ನ ನಾವ್ ಏನ್ ಮಾಡ್ಬೇಕು, ನಾರ್ಮಲ್ ಆಗಿ ಮೈಂಟೈನ್ ಮಾಡ್ಕೋಬೇಕು ಅಂತಂದ್ರೆ ಆ ದೇಹದ ಉಷ್ಣಾಂಶವನ್ನು ಕಾಪಾಡ್ಕೊಳ್ಳಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಆಹಾರವನ್ನು ನಾವು ರಾಸುಗಳಿಗೆ ನೀಡಬೇಕಾಗುತ್ತೆ. ನಿಮ್ಗೆ ಒಂದು ಮಾತಿದೆ ಏನಪ್ಪಾ ಅಂತಂದ್ರೆ, ಸಾಧಾರಣವಾಗಿ ನೀವೆಲ್ಲಾದ್ರೂ ನೋಡಿ ನಾವು ಚಳಿಗಾಲದಲ್ಲೇ ಜಾಸ್ತಿ ಆಹಾರವನ್ನ ತಿನ್ನೋದು. ಈಗ ಬೇಸಿಗೆ ಕಾಲದಲ್ಲಿ ನಮಗೆ ಆಹಾರ ಅಷ್ಟೊಂದು ರುಚಿಸೋದಿಲ್ಲ ಮತ್ತೆ ಸೇರೋದು ಕಡಿಮೆ ಅಂತ ನಾವು ಜನಸಾಮಾನ್ಯವಾಗಿ ಮಾತಾಡ್ತೀವಿ. ಹಾಗಾಗಿ ಚಳಿಗಾಲದಲ್ಲಿ ನಾವು ಒಂದ್ ಸ್ವಲ್ಪ ಹೆಚ್ಚಿನ ಆಹಾರವನ್ನ ಕೊಟ್ಟು ಅದರ ಉಷ್ಣಾಂಶವನ್ನ ಕಾಪಾಡ್ಲಿಕ್ಕೆ ಸಹಾಯ ಮಾಡಬೇಕಾಗುತ್ತೆ. ಇದು ಅತ್ಯಂತ ಮುಖ್ಯವಾದ ವಿಚಾರ, ಯಾಕೆಂತಂದ್ರೆ ದೇಹದಲ್ಲಿ ಇರ್ತಕ್ಕಂತ ಜೀವಕೋಶಗಳ ಆಕ್ಟಿವಿಟಿನೇ ಬದಲಾಗುತ್ತೆ ಚಳಿಗಾಲ ಬಂತ. ಈವನ್ ನಮ್ಮ ಮನುಷ್ಯರಲ್ಲಿ ಕೂಡ ಬೇಗ ಹಸಿವೆ ಆಗುತ್ತೆ ಸರ್ ಬೆಳಿಗ್ಗೆ ಬೆಳಿಗ್ಗೆ. ಚಳಿಗಾಲದಲ್ಲಿ ನೀವು ಮನುಷ್ಯರಾದ್ರೂ ಅಷ್ಟೇ, ಚಳಿಗಾಲದಲ್ಲಿ ನಾವು ತಿನ್ನೋ ಅಭ್ಯಾಸಗಳು ಜಾಸ್ತಿ ಇರುತ್ತೆ. ಏನಾದ್ರೂ ಬೆಚ್ಚಿಗೆ ಏನಾದ್ರು ತಿನ್ನೋಣ ಅನ್ನಿಸುತ್ತೆ, ಯಾಕಂದ್ರೆ ಮೈಯೆಲ್ಲ ಬೆಚ್ಚಗಾಗ್ಬೇಕು, ಶಾಖ ಉತ್ಪತ್ತಿ ಆಗ್ಬೇಕು. ಆ ಕಾರಣಕ್ಕೋಸ್ಕರ ನಾವ್ ಹೇಳ್ತೀವಿ ಹಾಗೆ ಚಳಿಗಾಲದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ತರ ನಾವು ಅದರಲ್ಲೂ ಮುಖ್ಯವಾಗಿ ಜಾನುವಾರುಗಳು ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಹಾಲು ಕೊಡ್ತಕ್ಕಂತ ಹಸುಗಳಲ್ಲಿ ಬೆಚ್ಚನೆಯ ನೀರಿನ ವ್ಯವಸ್ಥೆ, ಯಾಕಂದ್ರೆ ತುಂಬಾ ಕೋಲ್ಡ್ ವಾಟರ್ ನ ನಾವು ಹಸುಗಳಿಗೆ ಕೊಡಬಾರ್ದು, ಸ್ವಲ್ಪ ಬೆಚ್ಚಗಿರ್ತಕ್ಕಂತ ನೀರಿನ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಈಗ ಇದೇನು ಅಂತಂದ್ರೆ, ಈಗ ನಾವು ನೋಡ್ತಾ ಇದೀವಿ ಮಿಶ್ರ ತಳಿ ಹಸುಗಳಲ್ಲಿ ಏನಾಗುತ್ತೆ ಅಂದ್ರೆ ಅವು ಬೆವರು ಹೊಡ್ಕೊಳ್ಳೋದಿಲ್ಲ, ತೀರಾ ಕಡಿಮೆ ಅವು ಬೆವರು ಹೊಡ್ಕೊಳ್ಳೋದಿಲ್ಲ. ಅಂತ ಒಂದು ಹಸುಗಳಲ್ಲಿ ನಾವೇನ್ ಮಾಡ್ತೀವಿ, ಅವು ಯಾಕೆ ಹೆಚ್ಚಿಗೆ ಹಾಲನ್ನು ಉತ್ಪತ್ತಿ ಮಾಡ್ತವೆ ಅಂತಂದ್ರೆ ಬೆವರು ಹೊಡ್ಕೊಳ್ಳದೆ ಇರೋದ್ರಿಂದ ತಿಂದಂತ ದೇಹದಲ್ಲಿ ಏನೇ ಶಾಖ ಉತ್ಪತ್ತಿ ಆದ್ರೂ ಸಹ ಎನರ್ಜಿ ಎಲ್ಲ ಏನಂದ್ರೆ ಹಾಲಿನ ಮುಖಾಂತರ ಹೋಗ್ಬೇಕು, ಗಂಜಲದ ಮುಖಾಂತರ ಹೋಗ್ಬೇಕು, ಇಲ್ಲಾಂದ್ರೆ ಸಗಣಿ ಮುಖಾಂತರ ಹೋಗ್ಬೇಕು. ಇಂತ ಒಂದು ಸಂದರ್ಭದಲ್ಲಿ ಈಗ ನಾವು ಹೆಚ್ಚಿಗೆ ಆಹಾರವನ್ನ ನಾವು ರಾಸುಗಳಿಗೆ ನೀಡೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಲು ಉತ್ಪಾದನೆಯನ್ನ ನಾವು ಜಾಸ್ತಿ ಮಾಡ್ಕೊಳಕ್ಕೆ ಅವಕಾಶ ಇದೆ, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನ ನೀಡಿದ್ರೆ. ಇದು ಒಂದು ಅತ್ಯಂತ ಮುಖ್ಯವಾದ ವಿಚಾರ ಸರ್, ಆಹಾರ ನೀಡುವಿಕೆಯಲ್ಲಿ ಈ ಒಂದು ಒಂದು ಅನುಸರಿಸಬೇಕಾದಂತ ಕ್ರಮ ನಾನು ಹೇಳಿದೆ. ಹಾಗೆ ಮುಖ್ಯವಾಗಿ ಈ ಒಂದು ಹೈನು ರಾಸುಗಳ ನಿರ್ವಹಣೆಯಲ್ಲಿ ಕೊಠಡಿ ನಿರ್ವಹಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಚಳಿಗಾಲದಲ್ಲಿ. ಕಾರಣ ಏನಂತಂದ್ರೆ, ಈಗ ಶೆಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಎಲ್ಲವನ್ನು ನಿಯಂತ್ರಣ ಮಾಡ್ಕೊಳಕ್ಕೆ ಒಂದು ಅವಕಾಶ ಇರುತ್ತೆ. ಈಗ ಕೆಲವು ದನಕರುಗಳನ್ನ ಅಂದ್ರೆ ಓಪನ್ ಪ್ಯಾಡಕ್ ಅಂತ ಹೇಳ್ತೀವಿ, ಬಯಲಿನಲ್ಲಿ ಬಿಟ್ಟಿರ್ತಾರೆ, ಅಂತ ಒಂದು ಜಾಗಗಳಲ್ಲಿ ನಾವು ರಾಸುಗಳನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟಕರವಾಗುತ್ತೆ. ಸಾಧಾರಣವಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ಚಳಿಗಾಲದಲ್ಲಿ ರಾಸುಗಳು ಬೆಚ್ಚಿಗಿಡ್ಬೇಕು ಅಂತಂದ್ರೆ ಶೆಡ್ಡಿನಲ್ಲಿ ಈ ಭತ್ತದ ಗೊಳಲೆ ಆಗ್ಬೋದು ಅಥವಾ ಭತ್ತದ ಹುಲ್ಲನ್ನ ಅಥವಾ ಮರದ ಒಟ್ಟನ್ನ ನೆಲಕ್ಕೆ ಹಾಕೋದು ತುಂಬಾ ಒಳ್ಳೆ ಒಂದು ಪದ್ಧತಿ. ಆಮೇಲೆ ಗೋಣಿಚೀಲ ಕೂಡ ಹಾಕ್ತಾರಲ್ಲ ಸರ್ ಕೆಳಗಡೆ? ಗೋಣಿಚೀಲ ಅಂತಂದ್ರೆ ಸರ್, ಆ ಗೋಣಿಚೀಲವನ್ನ ನಾವು ಹಾಕಿ ಅಂದ್ರೆ ತಣ್ಣನೆಯ ಗಾಳಿ ಒಳಗಡಿಕೆ ಎಂಟರ್ ಆಗ್ಬಾರ್ದು. ಈಗ ನಾವೇನ್ ಹೇಳ್ತೀವಿ ಅಂದ್ರೆ, ಕೊಟ್ಟಿಗೆಗೆ ನೇರವಾಗಿ ಚಳಿಗಾಳಿಯನ್ನ ಬೀಸೋದನ್ನ ತಡಿಬೇಕು. ಯಾಕೆ ಅಂತಂದ್ರೆ ಈ ಒಂದು ಇದಿಲ್ಲ ಅಂತಂದ್ರೆ ಹಸು ಯಾವಾಗಾದ್ರು ಚಳಿಗೆ ಅದು ಎಕ್ಸ್ಪೋಸ್ ಆಯ್ತು ಅಂತಂದ್ರೆ ಆ ಒಂದು ಚಳಿಯನ್ನ ನಿಯಂತ್ರಣ ಮಾಡಕ್ಕೆ ಅದಕ್ಕೆ ಸಾಕಷ್ಟು ತಿಂದಂತ ಆಹಾರದಲ್ಲಿ ಸಾಕಷ್ಟು ಎನರ್ಜಿ ವೇಸ್ಟ್ ಆಗುತ್ತೆ. ಹೌದು, ನಾವು ಆ ವೇಸ್ಟ್ ಆಗಬಾರ್ದು, ಆ ಎನರ್ಜಿಯನ್ನ ಉಳಿಸ್ಕೊಂಡು ಅದನ್ನ ನಾವು ಮಿಲ್ಕ್ ಪ್ರೊಡಕ್ಷನ್ ಗೆ ಬಳಸ್ಕೋಬೇಕು ಅಂತಂದ್ರೆ ಅದನ್ನ ತಡೆಗಟ್ಟಬೇಕಾಗುತ್ತೆ. ಆ ಕಾರಣ ಅಂದ್ರೆ ಇದನ್ನ ನಾವು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಏನಾಗುತ್ತೆ ಅಂತಂದ್ರೆ, ನೆಟ್ ಎನರ್ಜಿ ಫಾರ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ನಾವು ಈ ಒಂದು ಚಳಿಗಾಲದಲ್ಲಿ ಅವುಗಳಿಗೆ ಒಂದು ಬೆಚ್ಚನೆಯ ಹೊದಿಕೆಯನ್ನ ಅಥವಾ ನೆಲವನ್ನ ಹಾಸಿಗೆಯನ್ನ ನಮ್ದು ಒಂದು ಯಾವಾಗಲೂ ಡ್ರೈ ಆಗಿರೋ ಹಾಗೆ ಒಣಗಿನ ಒಂದು ವಾತಾವರಣದಲ್ಲಿ ಇರೋ ತರ ಮಾಡ್ಬೇಕು. ಅಂದ್ರೆ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ರಾಸುಗಳಿಗೆ ಸಾಕಷ್ಟು ವ್ಯಾಯಾಮವನ್ನು ಸಹ ನಾವು ರೂಢಿ ಮಾಡ್ಬೇಕಾಗತ್ತೆ. ಈ ಕಾರಣ ಏನಂತಂದ್ರೆ, ಈಗ ನಮ್ಮ ಮಸಲ್ಸ್ ಗಳೆಲ್ಲ ಸ್ವಲ್ಪ ಆಕ್ಟಿವ್ ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಆ ಮಾಂಸಖಂಡಗಳಿಂದ ಶಾಖ ಉತ್ಪತ್ತಿಯಾಗಿ ಆ ಒಂದು ಚಳಿಯನ್ನ ತಡ್ಕೊಳಕ್ಕೆ ಒಂದು ಅದಕ್ಕೆ ಶಕ್ತಿ ಬರುತ್ತೆ. ಈ ಅದಾಗಿ ಒಂದು ಸ್ವಲ್ಪ ಏನ್ ಮಾಡ್ತೀವಿ, ಈ ಒಂದು ಕಾರಣಕ್ಕಾಗಿ ದೀರುಣಿಕೆಗಳನ್ನೇ ಬೇರೆ ಕಡೆ ಇಟ್ಟಿರ್ತೀವಿ, ಆಹಾರ ತಿನ್ನೋ ಒಂದು ಜಾಗವನ್ನೇ ಬೇರೆ ಮಾಡಿದ್ರು ಅಂದ್ರೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೇಕು ದನಕರಗಳು. ಆ ಕಾರಣಕ್ಕಾಗಿ ಅಂದ್ರೆ ನೀರನ್ನ ಸೆಪರೇಟ್ ಮಾಡೋದು, ಮೇವನ್ನೇ ಸೆಪರೇಟ್ ಆಗಿ ಕೊಡೋದು, ಹೀಗೆಲ್ಲ ಮಾಡೋದ್ರಿಂದ ಅದಕ್ಕೆ ಒಂದು ವ್ಯಾಯಾಮವನ್ನ ರೂಢಿ ಮಾಡಿದಂಗೆ ಆಗುತ್ತೆ ಸರ್. ಇದು ಒಂದು ಅತ್ಯಂತ ಮುಖ್ಯವಾದ ಪ್ರಾಕ್ಟೀಸ್. ಕೊಟ್ಟಿಗೆಯಲ್ಲಿ ಆದಷ್ಟು ಒಣಗಿದ ಸ್ಥಿತಿಯನ್ನ ಇರಿಸ್ಬೇಕು, ಸಗಣಿ ಮತ್ತೆ ಏನಾದರೂ ತ್ಯಾಜ್ಯ ವಸ್ತುಗಳು ಬಂದಾಗ ಅವನ್ನ ನಾವು ಹಾಗಾಗಿ ಅವನ್ನ ತೆಗೆದು ಸ್ವಚ್ಛವಾಗಿ ಇಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಸರ್ ಈಗ ಅನಿಮಲ್ ಅಕಾಮಿಡೇಷನ್ ಅಂತ ಏನಿದೆಯಲ್ಲ, ನಾವೇನ್ ಹೇಳ್ತೀವಿ ಈ ವಸತಿ ಅಂತ ಏನ್ ಹೇಳ್ತೀವಲ್ಲ, ಅದು ಅನಿಮಲ್ ಗೆ ಕಂಫರ್ಟಬಲ್ ಇರ್ಬೇಕು ಸರ್. ಯಾಕಂದ್ರೆ ಇವು ಪ್ರೊಡ್ಯೂಸಿಂಗ್ ಅನಿಮಲ್ಸ್, ಹಾಲನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಬೇಕು, ಅದು ತಾನು ಒಂದು ಒಳ್ಳೆಯ ಒಂದು ಮನಸ್ಥಿತಿನಲ್ಲಿ ಇರಬೇಕು ಅಂತಂದ್ರೆ ಈ ಶೆಡ್ ಅಕಾಮಿಡೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಅಕಾಮಿಡೇಷನ್ ನಲ್ಲಿ ನಾವು ಇನ್ನೂ ಏನೇನ್ ಕೇರ್ ತಗೋಬಹುದು ಅಂತಂದ್ರೆ, ಈ ಶೆಡ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಒಂದು ಒಣಗಿದ ವಾತಾವರಣದಲ್ಲಿ ಇಡೋದ್ರಿಂದ ಕೆಚ್ಚಲು ಬಾವುಗಳನ್ನ ತಡೆಗಟ್ಟಬಹುದು. ನಾವು ಹೇಳಿದಂಗೆ ಕೆಚ್ಚಲು ಬಾವು ಅನ್ನೋಂತ ಒಂದು ಈ ಒಂದು ಏನಿದೆ ಸರ್, ಇದು ಮ್ಯಾನೇಜ್ಮೆಂಟ್ ಡಿಸೀಸ್ ಅಂತಲ್ಲೇ ಕರೆಯೋದು ನಾವು ಇದಕ್ಕೆ, ಅಂದ್ರೆ ನಿರ್ವಹಣೆಯಿಂದ ಬರ್ತಕ್ಕಂತ ರೋಗ. ಸರಿಯಾದ ರೀತಿಯಲ್ಲಿ ಶೆಡ್ ಕ್ಲೀನ್ಲಿನೆಸ್ ಇಲ್ಲ ಅಂತಂದ್ರೆ ರಾಸುಗಳಿಗೆ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲಿಗೆ ಎಂಟರ್ ಆಗಿ ಇಲ್ಲಿ ಹಾಲನ್ನ ಕೆಡಿಸೋದು ಇದೆಲ್ಲ ಮಾಡುತ್ತೆ. ಇದನ್ನ ನಾವು ಯಾಕೆ ಇಂಪಾರ್ಟೆಂಟ್ ಅಂತ ತಗೋತೀವಿ ಅಂದ್ರೆ ಸರ್, ನಮ್ಮ ದೇಶದಲ್ಲಿ ಇವತ್ತು ಸುಮಾರು 45,000 ಕೋಟಿ ರೂಪಾಯಿ ಈ ಒಂದು ಕೆಚ್ಚಲು ಬಾವಿನಿಂದ ಹೈನುಗಾರಿಕೆನಲ್ಲಿ ನಷ್ಟ ಆಗ್ತಾ ಇದೆ ಪ್ರತಿ ವರ್ಷ ಅಂತ ಹೇಳ್ತೀರಾ? ಹೌದು, ಆನ್ಯುವಲ್ ಆಗಿ ನಾವು ನಮ್ಮ GDPಗೆ ಇದು ಭಾರಿ ಹೊಡೆತವನ್ನ ಕೊಡ್ತಾ ಇದೆ ಸರ್. ಈ ಒಂದು 500 ಆಸ್ತಿಗಳಲ್ಲಿ ಕೆಚ್ಚಲು ಬಾವು ನಿರ್ವಹಣೆ. ಇದ್ರ ಜೊತೆಗೆ ನಮಗೆ ಏನಂದ್ರೆ ಕಾಲುಬಾಯಿ ಬೇನೆ ಇದೆಯಲ್ಲ, ಈ ಕಾಲುಬಾಯಿ ಬೇನೆನೂ ಸಹ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನಷ್ಟವನ್ನು ಉಂಟು ಮಾಡಿ ಸುಮಾರು 60,000-70,000 ಕೋಟಿ ರೂಪಾಯಿ ಈಗ ಪ್ರತಿ ವರ್ಷ ಈ ಒಂದು ಕಾಲುಬಾಯಿ ನಮ್ಮ 500 ಆಸ್ತಿಗಳಲ್ಲಿ ತೊಂದರೆ ಆಗ್ತಾ ಇದೆ. ಇದಕ್ಕೆ ನಾವು ಏನಾಗಿದೆ ಅಂದ್ರೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಅದರ ಅಡಿನಲ್ಲಿ ಮನೆ ಮನೆಗೆ ಹೋಗಿ ಪಲ್ಸ್ ಪೋಲಿಯೋ ಮಾದರಿನಲ್ಲಿ ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ಮಾಡ್ತೀವಿ. ಈ ಒಂದು ದಿನಾಂಕ 20ನೇ ತಾರೀಕು ಇಲ್ಲ 21ನೇ ತಾರೀಕುವರೆಗೆ ವಿಸ್ತರಣೆ ಆಗಿದೆ ಅಲ್ವಾ ಸರ್? ಹೌದು, ಕರೆಕ್ಟ್. ಈಗ ಏನಾಗಿದೆ ಅಂದ್ರೆ 6ನೇ ಆವೃತ್ತಿಯ ಕಾಲುಬಾಯಿ ಬೇನೆ ವ್ಯಾಕ್ಸಿನೇಷನ್ ಎಲ್ಲಾ ಭಾಗದಲ್ಲಿ ನಡೀತಾ ಇದೆ ಸರ್. ರೈತ ಬಾಂಧವರು ಇದನ್ನ ಸದುಪಯೋಗ ಪಡ್ಕೋಬೇಕು. ಅದು ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ ಇದನ್ನ, ಅದನ್ನ ಮಾಡಬಾರ್ದು. ಯಾಕೆಂತಂದ್ರೆ ಇದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಮತ್ತೆ ಗಾಳಿನಲ್ಲಿ ಹರಡಕ್ಕೆ ಅವಕಾಶ ಇರುತ್ತೆ ಈ ಕಾಲುಬಾಯಿ ಬೇನೆ. ಹಾಗಾಗಿ ಈ ವ್ಯಾಕ್ಸಿನೇಷನ್ ಈಗ ನೋಡಿ ಮುಂಚೆಗೆ ಹೋಲಿಸ್ಕೊಂಡ್ರೆ ಈ ಒಂದು ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಬಂದ್ಮೇಗೆ ಈ ಕಾಲುಬಾಯಿ ಬೇನೆಯ ಒಂದು ಕೇಸಸ್ ಗಳು ತುಂಬಾ ಕಡಿಮೆ ಆಗಿದೆ. ಈಗ ನಮ್ಮ ದೇಶದ ಉದ್ದೇಶ ಏನಪ್ಪ ಅಂದ್ರೆ ಇದು ಒಂದು ಪ್ರೆಸ್ಟೀಜ್ ಇಶ್ಯೂನೂ ಆಗಿದೆ ಸರ್. ನಮ್ಮ ದೇಶ ಇದು ಕೊಟ್ಟರೆ ಚಳಿಗಾಲದಲ್ಲಿ ದನಗಳಿಗೆ ಸಾಕಷ್ಟು ಬಾಧೆಯನ್ನ ಉಂಟು ಮಾಡ್ತವೆ. ಇವುಗಳೆಲ್ಲವನ್ನು ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಸರ್, ಕಾಲಕಾಲಕ್ಕೆ ನಾವು ಜಂತುಳು ಔಷಧಿಯನ್ನ ಪರತಂತ್ರ ಜೀವಿಗಳನ್ನ ನಿಯಂತ್ರಣ ಮಾಡಕ್ಕೆ ಔಷಧಿಗಳನ್ನ ಬಳಸಿ ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಇದರ ಜೊತೆಗೆ ನಾವೇನ್ ಮಾಡ್ಬೇಕು ಅಂದ್ರೆ ಚಳಿಗಾಲ ಅಂತಂದಾಗ ಈಗ ನಾವ್ ಹೇಳಿದಂಗೆ ಮುಖ್ಯವಾಗಿ ಟೆಂಪರೇಚರ್ ವೇರಿಯೇಷನ್ ಇಂದ ಹಾಲು ನಾವು ಇಳುವರಿ ಕುಂಠಿತ ಆಗುತ್ತೆ ಅಂತ ಹೇಳ್ತಾ ಇದೀವಿ. ನಾವು ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಚಳಿಗಾಲದಲ್ಲಿ ಸೂರ್ಯನ ಬೆಳಕಿಗೆ ನಮ್ಮ ದನಕರುಗಳನ್ನ ಮೈಯನ್ನ ಬೆಚ್ಚಗ್ ಮಾಡ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ತಿರುಗಾಡಕ್ ಬಿಡ್ಬೇಕು. ಇದು ಒಂದು ಬಹಳ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಇದು. ಯಾಕೆಂತಂದ್ರೆ ಈಗ ನಾವು ಎಲ್ಲವನ್ನು ಶೆಡ್ ಒಳಗಡೆನೆ ನಿಯಂತ್ರಣ ಮಾಡ್ತೀವಿ ಅಂತ ಹೋದಾಗ ಏನಾಗುತ್ತೆ ಅಂತಂದ್ರೆ ಅವುಗಳಿಗೂ ಸಹ ಅನೇಕ ಸಮಸ್ಯೆಗಳು ಬರ್ತವೆ. ಯಾಕಂದ್ರೆ ಅವುಗಳಿಗೂ ಸಹ ಒಂದು ಎಕ್ಸರ್ಸೈಸ್ ಅಂತ ನಾವು ಈಗಾಗಲೇ ಹೇಳಿದಾಗೆ ಅವಕ್ಕೂ ಸ್ವಲ್ಪ ಎಕ್ಸರ್ಸೈಸ್ ಬೇಕಾಗುತ್ತೆ. ದನಕರುಗಳಿಗೆ ಎಕ್ಸರ್ಸೈಸ್ ಇದ್ರೆ ಕಾಲುಕೈ ಅದರ ಅವೆಲ್ಲ ಮಾಂಸ ಕಣ್ಣುಗಳು ಕ್ಲೀನ್ ಆಗಿ ವರ್ಕ್ ಆಗಬೇಕು ಅಂತಂದ್ರೆ ಅವುಗಳಿಂದ ಶಾಖ ಉತ್ಪತ್ತಿಯಾಗಿ ದೇಹದ ಉಷ್ಣಾಂಶವನ್ನು ಮೇಂಟೈನ್ ಮಾಡಕ್ ಅನುಕೂಲ ಆಗುತ್ತೆ. ಹಾಗೆ ಸ್ವಲ್ಪ ಬಿಸಿಲಿಗೆ ಬಿಡೋದ್ರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ ಗಳನ್ನ ಉತ್ಪತ್ತಿ ಮಾಡ್ಕೊಳಕ್ಕೆ ಮತ್ತೆ ದೇಹವನ್ನ ಬೆಚ್ಚಗಿಟ್ಕೊಳಕ್ಕೆ ರಾಸುಗಳನ್ನ ಬಿಸಿಲಿಗೆ ಸ್ವಲ್ಪ ಬಿಡೋದು ಚಳಿಗಾಲದಲ್ಲಿ ತುಂಬಾ ಸಹಾಯಕಾರಿ. ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಇದು ಒಂದು ಸಣ್ಣ ಉದ್ಯಮೆ ತರ ತಗೊಂಡ್ಕೊಂಡು ಡೈರಿ ಫಾರ್ಮ್ ಏನ್ ಮಾಡ್ತಾರೆ ನೋಡಿ, ಇದು ಅನ್ವಯಿಸ್ತದೆ. ಈಗ ಮನೆಯಲ್ಲಿ ಇರ್ತಕ್ಕಂತ ಸ್ಥಳೀಯ ಒಂದು ತಳಿಗಳು ಅವರು ಪ್ರತಿನಿತ್ಯನು ಹೊಲ್ ಕಡೆ ಹೊಡ್ಕೊಂಡು ಹೋಗ್ಬಿಟ್ಟು ಮೇಯಿಸ್ತಾರೆ, ಕಟ್ಟೆಗಳಲ್ಲಿ ಮೇಯಿಸ್ತಾರೆ, ಇಲ್ಲ ನಾವೇನ್ ಹೇಳ್ತೀವಿ ಪಡಿತ ಜಮೀನ್ ಅಂತ ಹೇಳ್ತೀವಲ್ಲ ಸರ್, ಅಂತ ಇದರಲ್ಲಿ ಮೇಯಿಸ್ಕೊಂಡು ಬರ್ತಾರೆ, ಅದಕ್ಕೇನು ಅನ್ವಯಿಸೋದಿಲ್ಲ ಅಲ್ವಾ? ಅಂದ್ರೆ ಅವುಗಳಿಗೆ ಆಕ್ಟಿವಿಟೀಸ್ ಇರುತ್ತೆ ಸರ್, ಅವು ಸಾಕಷ್ಟು ಬೇಕಾಗಿರ್ತಕ್ಕಂತ ಆಹಾರವನ್ನ ತಿಂತವೆ. ಅವು ಮನೆಗಳಿಗೆ ಬಂದಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ದಾಣಿ ಮಿಶ್ರಣ ಸರ್, ಅಂದ್ರೆ ಉದಾಹರಣೆಗೆ ಈ ಗ್ರೈನ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಅಂದ್ರೆ ಈ ಹಿಂಡಿಗಳನ್ನ ಸ್ವಲ್ಪ ಕಾಳಿನ ಒಂದು ಮಿಶ್ರಣವನ್ನ ಇಡೋದ್ರಿಂದ ಅವುಗಳಿಗೆ ಸಾಕಷ್ಟು ಎನರ್ಜಿ ಅಂಶ ಅದರಲ್ಲಿ ಲಭ್ಯ ಆಗುತ್ತೆ. ಅವುಗಳಿಗೆ ಸ್ವಲ್ಪ ತಿಂಡಿಯನ್ನ ನಾವು ಕೊಡಬೇಕಾಗತ್ತೆ. ಹೊರಗಡೆ ಮೇಯ್ಕೊಂಡು ಬಂದ ಆದ್ಮೇಲೆ ಮನೆಯಲ್ಲಿ ಬಂದಾದ್ಮೇಲೆ ಮತ್ತೆ ನಾವು ಅದಕ್ಕೆ ಹೆಚ್ಚಿನ ಒಂದು ಆಹಾರ ಕೊಡ್ಬೇಕಂತ ಹೇಳ್ತೀರಾ? ಅವ್ರು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸರ್, ಅವಕ್ಕೆ ಆ ಒಂದು ಶಾಖವನ್ನ ಉತ್ಪತ್ತಿ, ಏಕೆಂದ್ರೆ ನಾವು ಈಗಾಗಲೇ ಹೇಳಿದಂಗೆ ಚಳಿಗಾಲದಲ್ಲಿ ರಾಸುಗಳಿಗೆ ಒಂದ್ 20% ಎಕ್ಸ್ಟ್ರಾ ಪೋಷಕಾಂಶಗಳನ್ನ ನಾವು ನೀಡಬೇಕಾಗುತ್ತೆ. ಇದು ಏನಕ್ಕೆ ಅಂತಂದ್ರೆ ದೇಹದ ಉಷ್ಣಾಂಶವನ್ನ ಕಾಪಾಡ್ಕೊಳ್ಲಿಕ್ಕೆ ಅದು ಬಹಳ ಸಹಕಾರಿಯಾಗುತ್ತೆ ಸರ್. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ದಾಣಿ ಮಿಶ್ರಣ ಇದಾವೆ, ಇಲ್ಲಾಂತಂದ್ರೆ ರೈತರುಗಳೇ ತಮ್ಮಲ್ಲಿರ್ತಕ್ಕಂತ ಬೆಳೆದಿರ್ತಕ್ಕಂತ ಧಾನ್ಯಗಳನ್ನ ಮತ್ತು ಹಿಂಡಿಗಳನ್ನ ಮಿಕ್ಸ್ ಮಾಡ್ಕೋಬಹುದು. ಇದ್ರ ಇವೆರಡರ ಜೊತೆಗೆ ನಾವ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಇವಕ್ಕೆಲ್ಲವಕ್ಕೂ ವಿಟಮಿನ್ಸ್ ಮತ್ತು ಮಿನರಲ್ಸ್, ಖನಿಜ ಮಿಶ್ರಣ ಮತ್ತು ಅನ್ನಾಂಗಗಳನ್ನ ನಾವು ನೀಡಬೇಕಾಗತ್ತೆ. ಈ ಅಂದ್ರೆ ಮಿನರಲ್ ಮಿಕ್ಸರ್ ಪೌಡರ್ ಅಂತಲೇ ಬರುತ್ತೆ ಸರ್, ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದನ್ನ ನಾವು ರಾಸುಗಳಿಗೆ ನೀಡೋದ್ರಿಂದ ಏನಾಗುತ್ತಂದ್ರೆ ಈ ಚಳಿಗಾಲದಲ್ಲಿ ಅನಿಮಲ್ಸ್ ಗಳಿಗೆ ಸ್ಟ್ರೆಸ್ ಆಗುತ್ತೆ, ಅಂದ್ರೆ ಒತ್ತಡವನ್ನ ಏನ್ ಆಗುತ್ತೋ ಅದನ್ನ ಈ ಒಂದು ವಿಟಮಿನ್ಸ್ ಗಳು ಅದನ್ನ ನಿಯಂತ್ರಣ ಮಾಡುತ್ತೆ ಅಂದ್ರೆ. ಹಾಗಾಗಿ ನಾವು ಚಳಿಗಾಲದಲ್ಲಿ ಆಗಲಿ ಅಷ್ಟೇ, ಬೇಸಿಗೆ ಕಾಲದಲ್ಲೂ ಅಷ್ಟೇ, ಈ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅನ್ನ ನಾವು ರಾಸುಗಳಿಗೆ ನೀಡೋದು ತುಂಬಾ ಸಹಾಯಕಾರಿಯಾಗುತ್ತೆ ಸರ್. ಪಟ್ಟಣದಲ್ಲಿ ತಾಲೂಕಾ ಒಂದು ಮಟ್ಟದಲ್ಲಾಗ್ಲಿ ಜಿಲ್ಲಾ ಮಟ್ಟದಲ್ಲಾಗ್ಲಿ ನೋಡ್ತೀವಿ ಸರ್ ನಾವು, ಏನು ನಮ್ಮ ರೈತ ಬಾಂಧವರು ಅಥವಾ ಇದು ಆಕಳು ಹೋರಿ ಇದು ಸಾಕ್ತಕ್ಕಂಥವ್ರು ಅದರ ಉತ್ಪನ್ನ ತಗೊಂಡ್ಬಿಟ್ಟು ಬೀದಿಗೆ ಬಿಟ್ಬಿಡ್ತಾರೆ. ಸೊ ಇಂಥದ್ರಲ್ಲಿ ಯಾವ ಒಂದು ಕಿವಿ ಮಾತು ಹೇಳ್ತೀರಾ ಅವರಿಗೆ? ಏನು ಅಂತಂದ್ರೆ ಈಗ ಅವರೆಲ್ಲ ಈಗ ರಾಸುಗಳು ಹೊರಗಡೆ ತಿರುಗಾಡ್ಕೊಂಡು ಅನೇಕ ಪದಾರ್ಥಗಳನ್ನ ನಾವು ತಿಂದು ಬರ್ತೇವೆ ಸರ್. ಅಂದ್ರೆ ಈಗ ನಾವು ಶೆಡ್ ಒಳಗಡೆ ಇಟ್ಟಾಗ ರೈತ ಬಾಂಧವರು ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಸಮತೋಲಿತ ಆಹಾರವನ್ನ ಕೊಡೋದಿಲ್ಲ. ಅವ್ರಿಗೆ ಏನ್ ಬೆಳೆದಿರ್ತಾರೋ ಅವ್ರ ಮನೆಯಲ್ಲಿ ಏನಿದೆ ಅದನ್ನ ಕೊಡ್ತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಆಹಾರ ಸಮತೋಲಿತ ಆಗೋದಿಲ್ಲ. ಆದ್ರೆ ಜಾನುವಾರುಗಳು ತಾವೇ ಹೊರಗಡೆ ಹೋಗಿ ಮೇಯ್ಕೊಂಡ್ ಏನಾಗುತ್ತೆ ಅಂದ್ರೆ ಅವು ಆಯ್ಕೆ ಮಾಡ್ಕೊಂಡು ತಿಂದ್ ಬರ್ತವೆ, ಆಯ್ಕೆ ಮಾಡಿಕೊಂಡು ಒಳ್ಳೆ ಆಹಾರವನ್ನೇ ತಿಂತವೆ. ಒಂದು ಎಚ್ಚರಿಕೆ ಏನು ಇಲ್ಲಿ ಅಂತಂದ್ರೆ ಈ ತರ ಹೊರಗಡೆ ಮೇಯತಕ್ಕಂತ ದನಗಳು ಅದರಲ್ಲೂ ಮುಖ್ಯವಾಗಿ ಪಟ್ಟಣಗಳಲ್ಲಿ ಪ್ಲಾಸ್ಟಿಕ್ ಗಳನ್ನ ಜಾಸ್ತಿ ತಿನ್ನೋ ಚಾನ್ಸಸ್ ಇರುತ್ತೆ ಸರ್. ಇದು ಭಾರಿ ಅಪಾಯಕಾರಿ ಬೆಳವಣಿಗೆ ಇದು, ಅದರ ದೇಹಕ್ಕೆ ಮಾರಕ ಕೂಡ. ಹೌದಲ್ಲ ಸರ್? ಹೌದು ಹೌದು, ಮಾರಕ ಆಗಿದೆ. ಈಗ ನಾವು ಸಾಕಷ್ಟು ನಾವು ಕೇಸಸ್ ಗಳನ್ನ ನೋಡಿದ್ವಿ. ಹಸುವಿನ ಹೊಟ್ಟೆನಲ್ಲಿ 2-3 kg ಪ್ಲಾಸ್ಟಿಕ್ ಕೊಡೋದು ಹೊಟ್ಟೆನಲ್ಲಿ ಹೋಗಿ ಶೇಖರಣೆ ಆಗಿ ಕೊನೆಗೆ ಹಸು ತಾನು ಸಾವನ್ಯಪ್ಪಿರ್ತಕ್ಕಂತ ಕೇಸಸ್ ಗಳು ತುಂಬಾ ಆಗಿದೆ. ಹೌದು, ಹಾಗಾಗಿ ಅಂತ ಸಿಟಿನಲ್ಲಿ ಇರ್ತಕ್ಕಂತ ಈ ಜಾನುವಾರುಗಳ ಸಾಕ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಅವನ್ನ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ಈಗ ಸಿಟಿ ಒಳಗಡೆ ನೀವೆಲ್ಲ ಗೊತ್ತಿರೋ ಹಾಗೆ ಕಸ ನಿರ್ವಹಣಾ ಪದ್ಧತಿಗಳು ಸರಿ ಇಲ್ಲ, ಎಲ್ಲ ಹಾಕಿರ್ತಾರೆ. ಅದರಲ್ಲಿ ಸ್ವೀಟ್ ಅಂಶ ಇತ್ತು ಅಂದ್ರೆ ಜಾನುವಾರುಗಳು ಅವು ಇಂಡಿಸ್ಕ್ರಿಮಿನೇಟ್ ಈಟರ್ ಅಂತ ಹೇಳ್ತೀವಿ, ಎಲ್ಲವನ್ನೂ ತಿನ್ಬಿಡ್ತವೆ ಆಗೋದಿಲ್ಲ. ಆಮೇಲೆ ಅಷ್ಟೇ ಅವಕ್ಕೆ ಮೆಲ್ಕ್ ಹಾಕುವಾಗ ಅವಕ್ಕೆ ಸಮಸ್ಯೆ ಗೊತ್ತಾಗೋದು, ಅವಾಗ್ಲೇನೆ ಗೊತ್ತಾಗೋದು ಮೆಲ್ಕ್ ಹಾಕುವಾಗ ಗೊತ್ತಾಗೋದು. ಯಾವುದು ಒಂದು ಬಾಯಲ್ಲೇ ತಗೊಂಡ್ ಬಿಡ್ತವೆ ಯಾವ್ದು ಪದಾರ್ಥ ಇದ್ರು ಕೂಡ. ಮತ್ತೆ ಈಗ ಪ್ರಮುಖವಾಗಿ ಈಗ ನೀವು ರೋಗದ ಹೇಳಿದ್ರಿ, ಇದರ ಒಂದು ಆಹಾರ ಪದ್ಧತಿಗಳು ಹೇಳಿದ್ರಿ, ಜೊತೆಗೆ ಈಗ ನಮ್ಮ ಒಂದು ರೈತ ಬಾಂಧವರು 2-3 ಜಾನುವಾರುಗಳು ಸಾಕೊಂಡವರು ಸುಮ್ನೆ ಅದಕ್ಕೆ ಓಪನ್ ಜಾಗದಲ್ಲಿ ಅಂದ್ರೆ ತೆರೆದ ಒಂದು ಜಾಗದಲ್ಲಿ ಬಿಟ್ಟಿರ್ತಾರೆ ಸರ್, ಸುಮ್ನೆ ಏನೋ ಒಂದು ಕೆಳಗಡೆ ಒಂದು ಗೋಣಿ ಚೀಲನೋ ಮೇಲೆ ಒಂದು ಗೋಣಿ ಚೀಲ ಹಚ್ಚಿಬಿಟ್ಟು ಬಿಟ್ಟಿರ್ತಾರೆ. ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ ಸರ್? ಈಗ ಏನಾಗಿದೆ ಸರ್, ಆಧುನಿಕ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ರಬ್ಬರ್ ಮ್ಯಾಟ್ ಗಳು ಅಂತ ಬಂದಿದೆ ಸರ್, ರಬ್ಬರ್ ಹಾಸಿಗೆಗಳು. ಆ ರಬ್ಬರ್ ಹಾಸಿಗೆಗಳನ್ನ ನಾವು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಈ ರಬ್ಬರ್ ಹಾಸಿಗೆಗಳನ್ನ ನಮಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರಲ್ಲ ಅದನ್ನ ತೊಳಿಲಿಕ್ಕೆ, ಹಾಗೆ ನಾವು ಡ್ರೈ ಕ್ಲೀನ್ ಆಗಿಡಕ್ಕೆ ಅದು ಭಾರಿ ಸಹಕಾರಿ ಆಗುತ್ತೆ ಸರ್. ಈಗ ರಬ್ಬರ್ ಮ್ಯಾಟ್ ಮೇಗೆ ನಾವು ಸಗಣಿಯನ್ನಾಗ್ಲಿ ಗಂಜಳವನ್ನಾಗ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಡ್ರೈ ಆಗಿ ಮಾಡ್ಕೋಬಹುದು, ಏನ್ ಸಮಸ್ಯೆ ಆಗುತ್ತೆ. ಅದಲ್ಲದೆ ಈಗೇನಾಗುತ್ತೆ, ಅವುಗಳು ನಾವು ಹಾಕೋದ್ರಿಂದ ಒಳಗಡೆ ಏರ್ ಹೋಲ್ಸ್ ಇರುತ್ತೆ ಸರ್ ಬಾಟಮ್ ಅಲ್ಲಿ, ಅದು ನಮ್ಮ ಶಾಖವನ್ನ ನಿಯಂತ್ರಣ ಮಾಡಕ್ಕೆ ಅಂದ್ರೆ ಮೈಯನ್ನ ಬೆಚ್ಚಿ ಬಿಡಕ್ಕೂ ಸಹ ರಬ್ಬರ್ ಮ್ಯಾಟ್ ತುಂಬಾ ಸಹಕಾರಿಯಾಗಿದೆ. ಅದಲ್ಲದೆ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಂತಕ್ಕಂತ ಕೆಲಸ ಅದು ರಬ್ಬರ್ ಮ್ಯಾಟ್ ಅನ್ನೋದು. ಅದು ಚಳಿಗಾಲದಲ್ಲಿ ನಿಮಗೆ ಬೇಸಿಗೆ ಕಾಲದಲ್ಲೂ ಅಷ್ಟೇ ಚಳಿಗಾಲದಲ್ಲೂ ಅಷ್ಟೇ ನಿಮ್ಗೆ ಹವಾ ನಿಯಂತ್ರಣವನ್ನ ಮಾಡುತ್ತೆ ಸರ್ ರಬ್ಬರ್ ಮ್ಯಾಟ್. ಅದರ ಬಾಟಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಏರ್ ಹೋಲ್ಸ್ ಅಂತ ಇರುತ್ತೆ ಸರ್, ಯಾವುದೇ ಒಂದು ಶಾಖ ಅಥವಾ ಆಗ್ಲಿ ಒಂದು ಚಳಿಗಾಳಿ ಆಗ್ಲಿ ಅದನ್ನ ಅಲ್ಲಿ ಅದು ಅರೆಸ್ಟ್ ಮಾಡ್ಬಿಡುತ್ತೆ, ಹಿಡಿದಿದೆ. ಹಾಗಾಗಿ ಈ ಗೋಣಿ ಚೀಲ ಅವೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅವು ಕೊಳಿತಕ್ಕಂತ ಪದಾರ್ಥಗಳು. ಅದಕ್ಕಿಂತ ಈ ಇತ್ತೀಚಿನ ಆಧುನಿಕ ಪದ್ಧತಿನಲ್ಲಿ ರಬ್ಬರ್ ಮ್ಯಾಟ್ ಗಳನ್ನ ನಾವು ಬಳಸೋದು ಬಹಳ ಸೂಕ್ತವಾದಂತ ವಿಚಾರ ಸರ್. ಈಗ ನಾವು ಮುಖ್ಯವಾಗಿ ಶೆಡ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಸರ್, ನಾವು ತುಂಬಾ ಕ್ಲೋಸ್ ಮಾಡಿ ಇದನ್ನ ಚಳಿಗಾಲದಲ್ಲಿ ಗಾಳಿ ಬರದಂಗೆ ನಾವು ಏನಾದ್ರೂ ನಿಯಂತ್ರಣ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅಮೋನಿಯಾ ಪರ್ಸೆಂಟೇಜ್ ಶೆಡ್ ಒಳಗಡೆ ಜಾಸ್ತಿ ಆಗಿ ರಾಸುಗಳಿಗೆ ಉಸಿರಾಟದ ತೊಂದರೆ ಅಂದ್ರೆ ನ್ಯೂಮೋನಿಯಾ ಅಂತ ಕರಿತೀವಿ ಸರ್, ಆ ನ್ಯೂಮೋನಿಯಾ ಕಾಯಿಲೆಗಳು ಉಂಟಾಗ್ತವೆ ಅಂದ್ರೆ ಉಸಿರಾಟದ ತೊಂದರೆನೂ ಆಗ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಚಳಿಗಾಳಿಯನ್ನ ತಡೆಗಟ್ಟಬೇಕು. ಆದ್ರೆ ಗಾಳಿಯ ಒಂದು ಒಳಗೆ ಬರೋದು ಹೊರಗಡೆ ಹೋಗೋದನ್ನ ನಾವು ಸರಾಗವಾಗಿ ನಡಿಬೇಕು ಆ ಕೆಲಸ. ಈಗ ಚಳಿಗಾಲದಲ್ಲಿ ಏರ್ ಮೂವ್ಮೆಂಟ್ಸ್ ತುಂಬಾ ಕಡಿಮೆ ಇರುತ್ತೆ ಸರ್, ಹಾಗಾಗಿ ಅದು ಹೆವಿ ಏನಿಗೆ ಅಮೋನಿಯಾ ಅಂತಕ್ಕಂಥದ್ದು ಹೆವಿ ಗ್ಯಾಸ್, ಗಾಳಿಗಿನ ಸ್ವಲ್ಪ ತೂಕ ಜಾಸ್ತಿ ಇರುತ್ತೆ, ಅದು ಶೆಡ್ಡಿಂದ ಹೊರಗಡೆ ಹೋಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸರಾಗವಾಗಿ ಗಾಳಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿದೋಗೋ ರೀತಿಯಲ್ಲಿ ನಾವು ಶೆಡ್ ನಿಯಂತ್ರಣ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಎಕ್ಸಾಸ್ಟ್ ಫ್ಯಾನ್ ಗಳ ಮುಖಾಂತರ. ಒಳಗಡೆ ಇರತಕ್ಕಂತ ಅಮೋನಿಯಾ ಗ್ಯಾಸ್ ಯೂರಿಯಾ ಪದಾರ್ಥಗಳನ್ನ ತಿನ್ನೋದ್ರಿಂದ ಅಮೋನಿಯಾ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಶೆಡ್ ಒಳಗೆ, ಯೂರಿನಿಂದ ಗಂಜಳ ಸಗಣಿಯಿಂದ ಇದೆಲ್ಲ ಇದನ್ನ ನಾವು ಹೊರಗಾಕೋದ್ರಿಂದ ಆಕ್ಸಿಜನ್ ಪರ್ಸೆಂಟೇಜ್ ಶೆಡ್ ಅಲ್ಲಿ ಇಂಪ್ರೂವ್ ಆಯ್ತಂದ್ರೆ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಸರ್. ಆಕ್ಸಿಜನ್ ಈ ತರದ ಅನಿಲಗಳು ಶೆಡ್ ಒಳಗಡೆ ಇದ್ದಾಗ ಏನಾಯ್ತಂದ್ರೆ ಆಕ್ಸಿಜನ್ ಪರ್ಸೆಂಟೇಜ್ ಕಡಿಮೆ ಆಗಿ ನಾವು ಏನೇ ಒಳ್ಳೆ ಆಹಾರವನ್ನ ರಾಸುಗಳಿಗೆ ನೀಡಿದ್ರು ಸಹ ಉತ್ಪಾದನೆ ಕುಂಠಿತ ಆಗ್ಬಿಡುತ್ತೆ. ಹಾಗಾಗಿ ಈ ತರ ಗಾಳಿಯ ಒಂದು ಒಂದು ಒಳ್ಳೆಯ ಶುದ್ಧವಾದ ಗಾಳಿಯನ್ನ ನಾವು ಶೆಡ್ಡಲ್ಲಿ ನೀಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ವಿಚಾರ ಸರ್. ಹಾಗಾಗಿ ನಾವು ಏನ್ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು 500 ಹಾಸುಗೆ 900 ಘನ ಅಡಿ ಉಸಿರಾಟದ ಜಾಗವನ್ನು ನಾವು ಕೊಡಬೇಕಾಗುತ್ತೆ. ಅದು ಗಾಳಿ, ಶುದ್ಧವಾದ ಗಾಳಿ ಬೇಕು. ಅನಿಲಗಳು ಅಕ್ಯುಮುಲೇಟ್ ಆಗಕ್ಕೆ ಬಿಡಬಾರದು ಒಳಗಡೆ. ಹೌದು ಸರ್. ಇದೆಲ್ಲವನ್ನ ಮುಂಜಾಗ್ರತೆಯನ್ನ ನಾವು ಮನದಲ್ಲಿ ಇಟ್ಕೊಂಡು ನಮ್ಮ ಶೆಡ್ ನಿರ್ಮಾಣವನ್ನ ಮಾಡ್ಕೋಬೇಕಾಗತ್ತೆ. ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಶೆಡ್ ನಿರ್ಮಾಣ ಮಾಡೋದು ತುಂಬಾ ಒಳ್ಳೇದು. ಈಗ ಸರ್, ನಮ್ಮ ಒಂದು ರೈತ ಬಾಂಧವರು ಹಳ್ಳಿಯಲ್ಲಿ 1-2 ರಾಸು ಇಟ್ಕೊಂಡವರು ಏನ್ ಮಾಡ್ತಾರೆ, ಉಳಿಕೆ ಪದಾರ್ಥಗಳನ್ನ ಅಂದ್ರೆ ರಾತ್ರಿ ಬೇಯಿಸಿದ ಆಹಾರನ ಬೆಳಿಗ್ಗೆ ಅದು ಕೊಡೋ ಒಂದು ಸಂದರ್ಭ ನೋಡಿದೀವಿ ಸರ್, ಅದು ಕೊಡ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸೂಕ್ತ, ಮತ್ತೆ ಇದರಿಂದ ಪೋಷಕಾಂಶಗಳು ಅದಕ್ಕೆ ಪೂರೈಕೆ ಆಗತ್ತಾ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಇದೇನ್ ಪ್ರಾಬ್ಲಮ್ ಅಂದ್ರೆ, ಈಗ ನಾವು ಆಕ್ಚುಲಿ ದನಗಳಿಗೆ ದನಗಳಲ್ಲಿ ನಡೀತಕ್ಕಂತ ಒಂದು ಜೀರ್ಣಕ್ರಿಯೆ ಇದೆಯಲ್ಲ, ಅದು ಸೂಕ್ಷ್ಮಾಣು ಜೀವಿಗಳಿಂದ ನಡೀತಕ್ಕಂಥದ್ದು. ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಿ ಉತ್ಪತ್ತಿ ಆಗ್ಬೇಕು, ಬೆಳವಣಿಗೆ ಆಗ್ಬೇಕು, ಅವುಗಳಿಂದ ಲಾಭ ತಗೋಬೇಕು ಅಂತಂದ್ರೆ ಅವುಗಳಿಗೆ ಬೆಂದರ ಪದಾರ್ಥಗಳನ್ನು ನಾವು ತಿನ್ನಿಸಬಾರದು. ಬೆಂದರ ಪದಾರ್ಥ ತಿನ್ನಿಸಿದಾಗ ಏನಾಗುತ್ತೆ ಅಂತಂದ್ರೆ ಫರ್ಮೆಂಟೇಷನ್ ಅಂತ ಆಗುತ್ತೆ ಸರ್. ಬುರುಗು ಬರೋದು ಒಳಗಡೆ, ದೇಹದ ಒಳಗಡೆ ಏನು ಜೀರ್ಣಕ್ರಿಯೆ ನಡೀತಲ್ಲ ಅದು ಫರ್ಮೆಂಟೇಷನ್ ಆಗೋದಕ್ಕೆ ಈ ಒಂದು ಬೆಂದ ಪದಾರ್ಥಗಳು ಸಹಕಾರಿ ಆಗೋದಿಲ್ಲ. ಅವು ಒಂದು ಆಹಾರ ಒಂದು ಪೋಷಕಾಂಶಗಳನ್ನ ಒದಗಿಸ್ತವೆ, ಅದು ಸರಿ ಇದೆ. ಆದ್ರೆ ನಾವು ಒಂದು ಒಳ್ಳೆಯ ಡೈಜೆಷನ್ ನ ಪ್ರಮೋಟ್ ಮಾಡಬೇಕು, ಒಳ್ಳೆಯ ಜೀರ್ಣಕ್ರಿಯೆಯನ್ನು ಹೊಟ್ಟೆ ಒಳಗಡೆ ನಡೆಸಬೇಕು ಅಂತಂದ್ರೆ ಬೆಂದಿರೋ ಪದಾರ್ಥಗಳಿಂದ ಮುಸರೆಯಿಂದ ಆಗೋದಿಲ್ಲ. ಅಂದ್ರೆ ವೈಜ್ಞಾನಿಕವಾಗಿ ಬೆಂದಿರೋ ಪದಾರ್ಥಗಳು ಕೊಡಬಾರ್ದು ಅಂತ ಹೇಳ್ತೀರಾ? ಕೊಟ್ಟರು ಸಹ ಅವನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಚೆನ್ನಾಗಿ ಮೇವು ಗೀವು ಎಲ್ಲ ಕೊಟ್ಟು ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ನೀಡಿದ್ರೆ ಏನ್ ತೊಂದ್ರೆ ಇಲ್ಲ ಸರ್. ಕೆಲವು ರೈತರ ಪ್ರಾಕ್ಟೀಸ್ ಹೆಂಗಿರುತ್ತೆ ಅಂದ್ರೆ ಬರೀ ಅದನ್ನೇ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಹೊಟ್ಟೆ ಒಳಗಡೆ ನಡೀತಕ್ಕಂತ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆಗಳಿಗೆ ಇದು ತೊಂದರೆ ಮಾಡುತ್ತೆ. ಬೆಂದಿರ ಪದಾರ್ಥದ ಮೇಲೆ ಸೂಕ್ಷ್ಮಾಣು ಜೀವಿಗಳು ಬೆಳವಣಿಗೆ ಕಡಿಮೆ ಇರುತ್ತೆ. ಅದೇ ನೀವು ಫ್ರೆಶ್ ಆಗಿರ್ತಕ್ಕಂತ ಮೇವು, ಹಸಿ ಮೇವಾಗ್ಲಿ, ಚೆನ್ನಾಗಿ ತಿಂದಿರ್ತಕ್ಕಂತ ಮೇವನ್ನ ತಿನ್ನುವಾಗ ಜೊಲ್ಲು ಸಿಕ್ಕಾಪಟ್ಟೆ ಉತ್ಪತ್ತಿ ಆಗುತ್ತೆ ದನಗಳಲ್ಲಿ. ಆ ಜೊಲ್ಲು ಇದೆಯಲ್ಲ, ಆ ಜೊಲ್ಲಿಗೆ ತುಂಬಾ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾಗಿ ಮೇವು ಜೀರ್ಣ ಆಗುತ್ತೆ, ಹಸುವಿನ ಆರೋಗ್ಯ ಚೆನ್ನಾಗಿರುತ್ತೆ, ಆಮೇಲೆ ಹಾಲಿನ ಗುಣಮಟ್ಟ ಚೆನ್ನಾಗಿರುತ್ತೆ. ಓಕೆ ಸರ್. ಆಮೇಲೆ ಈಗ ಗರ್ಭಿಣಿ ರಾಸು, ತಾಯಿ ರಾಸು ಮತ್ತೆ ಕರು, ಇದರ ಒಂದು ನಿರ್ವಹಣೆ ಸಂಕ್ಷಿಪ್ತ ಹೇಳಿ ಸರ್. ನಮ್ಮ ರೈತ ಬಾಂಧವರದು ಒಂದು ಸಮಸ್ಯೆ ಏನಂತಂದ್ರೆ ಕರುಗಳನ್ನ ಸಾಕಾಣಿಕೆಯನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಕೊಂಡಿದ್ವಿ. ಅಂದ್ರೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹಾಲನ್ನ ನಾವು ನೀಡ್ತಾ ಇಲ್ಲ. ಈಗ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಈ ಡೈರಿಗಳು ಬಂದ್ಮೇಗೆ ನಾವು ಹಾಲಿನ ಮೇಲೆ ನಾವು ಜಾಸ್ತಿ ಗಮನ ಹರಿಸ್ತೀವಿ. ಅಂದ್ರೆ ಕರು ಸಾಕಾಣಿಕೆ ಇವತ್ತಿನ ಕರು ನಾಳಿನ ಹಸು ಅಂತ ನಾವು ತಿಳ್ಕೊಂಡು ಅದಕ್ಕೆ ಮೊದಲನೇ ಒಂದು ತಿಂಗಳು ದೇಹ ತೂಕದ 10% ಅಷ್ಟು ನಾವು ಹಾಲನ್ನ ನೀಡಬೇಕಾಗುತ್ತೆ. ಉದಾಹರಣೆಗೆ 30 kg ಕರು ಇದೆ ಅಂತಂದ್ರೆ 3 liter ಹಾಲಾರು ಕುಡಿಸ್ಬೇಕಾಗುತ್ತೆ. ರೈತ ಬಾಂಧವರು ಏನ್ ಮಾಡ್ತಾರೆ, ಅಷ್ಟು ಪ್ರಮಾಣ ಕೊಡ್ತಲ್ಲ, ಯಾಕಂದ್ರೆ ಹಣದ ಒಂದು ಆಸೆಗಾಗಿ ಇದ್ದು ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕೋ ಒಂದು, ಈವನ್ ಅವರು ಕೂಡ ಸೇವನೆ ಮಾಡೋದಿಲ್ಲ, ಮನೆಯಲ್ಲಿ ಕೂಡ ಸೇವನೆ ಮಾಡೋದಿಲ್ಲ, ಹೊರಗಡೆ ಪ್ಯಾಕೆಟ್ ತಂದ್ಬಿಟ್ಟು ಟೀ ಕಾಫಿ ಮಾಡ್ತಾರೆ ಯಾರಾದ್ರೂ ಬಂದ್ರೆ. ಸೊ ಆ ಒಂದು ಇದರಿಂದ ನಾನು ಈ ಪ್ರಶ್ನೆ ಕೇಳಿದೆ ಸರ್ ತಮಗೆ. ಸರ್, ಹಾಗಾಗಿ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಕರುಗಳಿಗೆ 1 tingle ಅಟ್ಲೀಸ್ಟ್, ಯಾಕಂದ್ರೆ ಆ ಕರುವಿನ ಹೊಟ್ಟೆ ಅಷ್ಟೊಂದು ಬೆಳವಣಿಗೆ ಆಗಿರಲ್ಲ, ಒಂದೇ ಹೊಟ್ಟೆ ಇರುತ್ತೆ ಸರ್. ಯಾಕಂದ್ರೆ ದೊಡ್ಡದಾದ್ಮೇಲೆ 4 ಆಗುತ್ತದೆ. ಪ್ರಾರಂಭದಲ್ಲಿ ಅದು ಸಿಂಪಲ್ ಸ್ಟಮಕ್ ಅಂತ ಕರಿತೀವಿ. ಅದಕ್ಕೆ ಒಣಗಿದ ಪದಾರ್ಥ ಒರಟು ಪದಾರ್ಥಗಳನ್ನ ಜೀರ್ಣ ಮಾಡ್ಕೊಂಡ ಶಕ್ತಿ ಇರಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಮೂಲ ಸೋರ್ಸ್ ಏನಪ್ಪಾ ಅಂದ್ರೆ ಹಾಲೆ, ಅದಕ್ಕೆ ಒಳ್ಳೆ ಆಹಾರ. ಅದನ್ನೇ ನಾವು ಸರಿಯಾದ ಪ್ರಮಾಣದಲ್ಲಿ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ಹಂತದಲ್ಲಿ ನಾವು ಕರುವಿನ ಬೆಳವಣಿಗೆ ನಾವೇ ಕುಂಟಿಸ್ತಾ ಇದ್ದೀವಿ. ಅಂದ್ರೆ ಅದು ಬೆಳವಣಿಗೆ ಸರಿಯಾಗಿ ಆಗಲ್ಲ, ಮುಂದೆ ಅದು ಒಳ್ಳೆ ಆಹಾರವನ್ನ ತಿಂದು ಜೀರ್ಣ ಮಾಡ್ಕೊಂಡ ಶಕ್ತಿಯನ್ನ ಪಡ್ಕೊಳಲ್ಲ. ಯಾಕೆಂದ್ರೆ ಹೊಟ್ಟೆ ಸರಿಯಾಗಿ ಡೆವಲಪ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅದು 4 ಆಗಬೇಕು ಅಂತಂದ್ರೆ ಈ ನಮ್ಮ ರೈತ ಬಾಂಧವರು ಅದನ್ನ ಸುಮಾರು 5.5 ತನಕ ಬಹಳ ಅದಕ್ಕೆ ಸೆಪರೇಟ್ ವಿಶೇಷವಾದ ಆಹಾರವನ್ನೇ ಕೊಟ್ಟೆ ಸಾಕಬೇಕು. ಹಾಲಿನ ಜೊತೆಗೆ ಕರುಗಳಿಗೆ ಅಂತ ಸೆಪರೇಟ್ ಆಹಾರ ಬರುತ್ತೆ, ಅದನ್ನ ನಾವು ಬಳಸಿ ಮಾಡ್ಬೇಕು. ಯಾಕಂದ್ರೆ ಈಗ ಅದನ್ನ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದು ಒಣ ಹುಲ್ಲು ತಿನ್ನುತ್ತೆ, ಬೇರೆ ದೊಡ್ಡ ಹಸುಗಳ ಜೊತೆ ನಿಂತ್ಕೊಂಡು ಬೇರೆ ಬೇರೆ ಹೊರಟು ಪದಾರ್ಥಗಳನ್ನ ತಿಂದು ಅದು ಹೊಟ್ಟೆ ಎಲ್ಲ ಸರಿಯಾಗಿ ಡೆವಲಪ್ ಆಗೋದಿಲ್ಲ, ಮುಂದೆ ಅದು ಸರಿಯಾಗಿ ಮೇಯೋದಿಲ್ಲ, ಅಲ್ಗಚ್ ಮೇಯೋದು ಅಂತ ಹೇಳ್ತಾರೆ ರೈತರುಗಳು. ಅಂದ್ರೆ ಸರಿಯಾದ ಒಂದು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ಇದು ಏನಾಗುತ್ತೆ ಅಂದ್ರೆ ಇದು ಒಳ್ಳೆಯ ಲಕ್ಷಣ ಆಗೋದಿಲ್ಲ 500 ಹಸುಗಳಿಗೆ, ಅದು ಅದರ ತನ್ನ ಗುಣಲಕ್ಷಣಗಳನ್ನೇ ಕಳ್ಕೊಂಡ್ಬಿಡ್ತದೆ. ಈಗ ತಾವು ಸಂಪೂರ್ಣವಾಗಿ ಒಂದು ವೈಜ್ಞಾನಿಕ ಮಾಹಿತಿ ನೀಡಿದಿರಿ. ಸಣ್ಣ ಪ್ರಮಾಣದ ಡೈರಿ ಮಾಡ್ತಾ ಇರೋದು, ಸಣ್ಣ ಪ್ರಮಾಣದಲ್ಲಿ ಹೈನು ಉದ್ಯಮ ಮಾಡ್ತಾ ಇರೋರು ಹೇಳಿದ್ರಿ. ಆದ್ರೆ ಈಗ ನಮ್ಮ ರೈತ ಬಾಂಧವರು ಏನು 1-2 ಹಸುಗಳನ್ನ ಸಾಕಿರ್ತಾರೆ, ಸಣ್ಣ ರೈತರು ಅಂತ ಹೇಳ್ಬಹುದು, ಅತಿ ಸಣ್ಣ ರೈತರು ಅಂತ ಹೇಳ್ಬಹುದು, ಅವರಿಗೆ ಖರ್ಚಿಲ್ಲದ ಒಂದು ವಿಧಾನ ಸಂಕ್ಷಿಪ್ತವಾಗಿ ಏನ್ ಹೇಳ್ತೀರಾ ಸರ್? ಈಗ 1-2 ಹಸು ಇಟ್ಕೊಂಡಿರೋರು ಅವರಿಗೆ ಮೇವು ಬೆಳೀಲಿಕ್ಕೆ ಜಾಗ ಇಲ್ಲ ಅನ್ನೋದಾದ್ರೆ ಅವ್ರಿಗೂ ಸಣ್ಣ ಸಣ್ಣದಾಗಿ ಒಂದು ಈಗ ಹೈಡ್ರೋಫೋನಿಕ್ ಮೆಥಡ್ ಅಂತ ಮೇವು ಬೆಳ್ಕೊಳಕ್ಕೆ ಒಂದು ಅವಕಾಶ ಇದೆ ಸರ್. ಅಂದ್ರೆ ಜಾಗ ಇಲ್ಲದೆ ಇರೋರಿಗೆ, ಆಮೇಲೆ ನೀರಿನ ಅಭಾವ ಇರತಕ್ಕಂಥವ್ರಿಗೆ ಜಲ ಕೃಷಿ ಮೇವು ಅಂತಂದ್ಬಿಟ್ಟು ಹೈಡ್ರೋಫೋನಿಕ್ಸ್ ಅಂತ ಹೇಳ್ತಾರೆ. ಮೆಕ್ಕೆಜೋಳವನ್ನ ಬೆಳೆಸಿ ಸುಮಾರು 1 ಕೆಜಿ ಮೆಕ್ಕೆಜೋಳದಿಂದ 7-8 ಕೆಜಿ ಹಸಿ ಮೇವು ತಯಾರು ಮಾಡ್ಕೊಂಡು ಮಾಡಕ್ ಅವಕಾಶ ಇದೆ. ಇದರ ಜೊತೆಗೆ ಅಜೋಲಾ ಅಂತ ಒಂದು ಆಹಾರ ಸೇರ್ಪಡೆ ಇದೆ ಸರ್, ಅದು ತುಂಬಾ ಪ್ರೋಟೀನ್ ಯುಕ್ತ ಆಹಾರ. ಅದನ್ನ ಸಹ ನಾವು ರೈತ ಬಾಂಧವರು ಒಂದು ಸಣ್ಣ ತೊಟ್ಟಿ ಮಾಡ್ಕೊಂಡು ಮನೆ ಮುಂದೆ ಡೈರಿ ಶೆಡ್ ಎಲ್ಲಿ ಇರುತ್ತೋ ಅಲ್ಲಿ ಅಂತ ಜಾಗಗಳಲ್ಲಿ ಅದನ್ನ ಮಾಡ್ಕೊಂಡು ಡೈಲಿ 1-2 ಕೆಜಿ ಕೊಡೋದ್ರಿಂದ ಅವರಿಗೆ ಖರ್ಚು ಸಹ ಕಡಿಮೆ ಆಗುತ್ತೆ, ಗುಣಮಟ್ಟದ ಹಾಲು ಉತ್ಪಾದನೆ ಆಗುತ್ತೆ, ಅವರ ಉದ್ಯೋಗ ನಡೆಯುತ್ತೆ. ಹಾಗಾಗಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇರೋದು ಈ ತರದ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಅವ್ರು ಏನಾದ್ರೂ ಹೆಚ್ಚಿನ ಮಾಹಿತಿಯನ್ನ ತಗೋಬೇಕು ಅನ್ನೋದಾದ್ರೆ ನಮ್ಮ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿದೆ, ಇಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9591426179, ಈ ನಂಬರ್ಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು. ಅವರು ಯಾವುದೇ ವಿಚಾರ ಆಗಿರ್ಬೋದು, ಹೈನು ರಾಸುಗಳಿಗೆ ಸಂಬಂಧಪಟ್ಟದ್ದು, ಜಾನುವಾರುಗಳು, ಇತರೆ ಜಾನುವಾರುಗಳಿಗೆ ಸಂಬಂಧಪಟ್ಟ ವಿಚಾರ, ಇವೆಲ್ಲವನ್ನು ಸಂಪೂರ್ಣವಾಗಿ ವೈಜ್ಞಾನಿಕವರ ವಿಚಾರವನ್ನು ತಿಳ್ಕೊಂಡು ಉದ್ಯೋಗವನ್ನ ಮಾಡಲಿಕ್ಕೆ ನಾವು ಯಾವಾಗ್ಲೂ ರೈತರಿಗೆ ಸಹಾಯ ಮಾಡಲಿಕ್ಕೆ ಸದಾ ಸಿದ್ಧ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ತುಂಬಾ ಧನ್ಯವಾದ ಸರ್. ಸಂಪೂರ್ಣ ಒಂದು ಮಾಹಿತಿ ನಮ್ಮ ರೈತ ಬಾಂಧವರಿಗೆ, ವಿಶೇಷವಾಗಿ ವೈಜ್ಞಾನಿಕವಾಗಿ ಚಳಿಗಾಲ ಒಂದು ಸಮಯದಲ್ಲಿ, ಪ್ರಸ್ತುತ ಒಂದು ಸಮಯದಲ್ಲಿ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣ ಒಂದು ಮಾಹಿತಿನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಆಕಾಶವಾಣಿ ಭದ್ರಾವತಿಯ ಪರವಾಗಿ ತಮಗೆ ಧನ್ಯವಾದ ಸರ್. ನಮಸ್ಕಾರ. ನಮಸ್ತೆ ಸರ್, ನಿಮಗೂ ಧನ್ಯವಾದಗಳು. ನಮ್ಮನ್ನ ಕರೆಸಿ ನಿಮ್ಮ ಒಂದು ಈ ಒಂದು ವಿಚಾರವನ್ನ ತಿಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ನಿಮಗೂ ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ರೈತ ಬಾಂಧವರೇ, ಇದುವರೆಗೂ ಚಳಿಗಾಲದಲ್ಲಿ ಜಾನುವಾರುಗಳಿಗೆ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಜಯದೇವಪ್ಪ ಜಿಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಪರಿಸರ ಗೀತೆ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಬನ್ನಿ ಜನಗಳೇ ನಮ್ಮ ಕಾಡ ಬೆಳೆಸುವ, ನಮ್ಮ ಕಾಡ ಬೆಳೆಸುವ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಮನೆಗೆ ಎರಡು ಮರಗಳಿರಲಿ, ಊರಿಗೊಂದು ತೋಪು ಇರಲಿ, ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರಗಳಿರಲಿ. ಮನೆಗೆ ಎರಡು ಮರಗಳಿರಲಿ, ಊರಿಗೊಂದು ತೋಪು ಇರಲಿ, ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರವಿರಲಿ. ಹೊಲ ಗದ್ದೆಗಳಂಚಿನಲ್ಲಿ ಆ